ಅದೇ ಕೋಗುಲು ಬರ್ಕೂಟ ಪುರಿ ನನಗೆ ಬದ್ರೋರಿ ಅಗರದ ಭೂಮಿಯೋನು ಕಂದೋರಿ ನನಗೆ ಬದ್ರೋರಿ ವಯೋ ಅದೇ ಕೋಗುಲು ಬರ್ಕೂಟ ಪುರಿ ನನಗೆ ಬದ್ರೋರಿ ಅಗರದ Why are they so blue? Well, who's that?